ಈಗ ನಾವು ಜಲಮೂಲಗಳ ಸಂರಕ್ಷಣೆ ಮಾಡೋದು ಅತಿ ಅವಶ್ಯ ಅದ. ಕೆರೆಯನ್ನು ಜಲಮೂಲವೆಂದು ಪರಿಗಣಿಸುವುದಾದರೆ ಕೆರೆಗೆ ಸಂಬಂಧಿಸಿದ ಸಂರಚನೆ ಅಂದ್ರೆ ಸ್ಟ್ರಕ್ಚರಲ್ ಐಟಮ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಾಗ, ಕೆರೆ ಏರಿ ಎಂಬ್ಯಾಕ್ಮೆಂಟ್, ಕೆರೆಯ ಕೂಡಿ ವೇಸ್ಟ್ ವೇರು ಮತ್ತು ಸ್ಲೂಯಿಸ್ ಗೇಟ್ಗಳನ್ನು ದುರಸ್ತಿಗೊಳಿಸಿ ಅದು ಸರಿಯಾದ ರೀತಿಯಲ್ಲಿ ಇಡುದು, ಸುಸ್ಥಿತಿಯಲ್ಲಿ ಇಡುವುದಕ್ಕೆ, ಮತ್ತು ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ, ಜಲಾನಯನ ಪ್ರದೇಶವನ್ನು ರಕ್ಷಿಸುವುದು. ಜಲಮೂಲದಲ್ಲಿ ಶೇಖರಣೆಯಾಗುವ ನೀರು ಜಲಾನಯನ ಪ್ರದೇಶದಿಂದ ಹರಿದು ಬರುತ್ತಿದ್ದು ಜಲಾನಯನ ಪ್ರದೇಶದ ಅತಿ ಎತ್ತರದ ಬಾಹ್ಯರೇಖೆ ಅಂತಾರೆ, ಅಂದ್ರೆ ಕಾಂಟೂರ್ ಹೈಯೆಸ್ಟ್ ರಿಜ್ ಎಂದು ಪರಿಗಣಿಸಬಹುದಾಗಿದ್ದು, ರಿಜ್ ಲೈನ್ ದ ಕೆಳಗಡೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬಾರದು. ರಿಜ್ ಲೈನ್ ದ ಕೆಳಗಡೆ ಜಲಾನಯನ ಪ್ರದೇಶದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ಜಲಮೂಲದಲ್ಲಿ ಶೇಖರಣೆಯಾಗುವ ನೀರಿನ ಪ್ರಮಾಣದ ಕುಂಠಿತಿಗೆ ಕಾರಣ ಆಗ್ತವೆ. ಈ ಪ್ರಕಾರವಾಗಿ ಜಲಮೂಲದಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣಕ್ಕೆ ಯಾವುದೇ ಧಕ್ಕೆಯನ್ನುಂಟು ಮಾಡದಿರುವುದು ಹಾಗೂ ಜಲಮೂಲದ ಸ್ಟ್ರಕ್ಚರಲ್ ಐಟಮ್ಸ್ಗಳನ್ನು ಸಂರಕ್ಷಿಸುವುದಕ್ಕೆ ಜಲಮೂಲದ ರಕ್ಷಣೆ ಎಂದು ಕರೀತಾರೆ. ಮತ್ತೆ ವಿಧಾನಗಳು ಯಾವುವು ಅಂತೀರಿ? ಸಂರಕ್ಷಣೆ ಮಾಡಬೇಕು ಅಂತಂದಾಗ ಯಾವ ಪದ್ಧತಿಗಳನ್ನು ಅಳವಡಿಸಿಕೊಳ್ಬಹುದು ಅಂತೀರಿ? ಸುಮಾರು ವಿಧಾನಗಳು ಇದಾವೆ ಸಾಹೇಬ್ರೆ. ಜಲಮೂಲದ ಆಳವನ್ನು ಹೆಚ್ಚಿಸುವುದು, ಜಲಮೂಲದ ದಂಡೆಯ ಮೇಲೆ ಗಿಡಗಳನ್ನು ನೆಡುವುದು, ಜಲಮೂಲದ ಏರಿಯನ್ನು ಬಲಪಡಿಸುವುದು, ವೇಸ್ಟ್ ವೇರ್ ಅಂತೀವಿ ನಾವು ಅಂದ್ರೆ ಕೋಡಿ ಕನ್ನಡದಾಗ, ಹಾಗೂ ಸ್ಲೂಯಿಸ್ ಗೇಟ್ಗಳನ್ನು ದುರಸ್ತಿಗೊಳಿಸಿ ಸುಸ್ಥಿತಿಯಲ್ಲಿಡುವುದು, ನೀರಿನ ಮಲಿನತೆಯನ್ನು ನಿಯಂತ್ರಿಸುವುದು, ತೆರೆದ ಬಾವಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಗೊಳಿಸುವುದು, ರಿಜ್ ಲೈನ್ ಹೈಯೆಸ್ಟ್ ಕಾಂಟೂರ್ ಅಂತೇವಲ್ಲ ಕೆಳಗಡೆ ಬರುವ ಜಲಾನಯನ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಷೇಧಿಸುವುದು. ಮಳೆಯ ನೀರು ಎಲ್ಲಾ ಜಲಮೂಲಗಳಿಗೆ ಆಧಾರವಾಗಿದೆ. ಮಳೆಯ ನೀರು ಭೂಮಿಯ ಮೇಲೆ ಹರಿದು ಜಲಮೂಲಗಳಲ್ಲಿ ಸಂಗ್ರಹವಾಗುತ್ತದೆ. ನೀರು ಜರಿ, ಹಳ್ಳ, ಕೊಳ್ಳ ಹಾಗೂ ನದಿಗಳ ಮುಖಾಂತರ ಹರಿದು ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗುತ್ತಿದ್ದು, ಸ್ವಲ್ಪ ಪ್ರಮಾಣದ ನೀರು ಭೂಮಿಯ ಒಳಗೆ ಸೇರಿ ಅಂತರ್ಜಲ ಅಂದ್ರೆ ಗ್ರೌಂಡ್ ವಾಟರ್ ಆಗಿ ಮಾರ್ಪಡಾಗುತ್ತದೆ. ಜಲಮೂಲದಲ್ಲಿ ಶೇಖರಣೆಯಾಗಿರುವ ಹೂಳು ಸಿಲ್ಟ್ ತೆಗೆದು ಆಳವನ್ನು ಹೆಚ್ಚಿಸುವುದರಿಂದ ಜಲಮೂಲದಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಬಹುದಾಗಿದೆ. ಗಿಡಗಳು ಮಳೆಯನ್ನು ಆಕರ್ಷಿಸುವುದರಿಂದ ಹೆಚ್ಚು ಮಳೆಯನ್ನು ನಿರೀಕ್ಷಿಸಬಹುದಾಗಿದ್ದು, ಇದರಿಂದ ಜಲಮೂಲದಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಗಿಡಗಳ ಬೇರುಗಳು ಎಲ್ಲಾ ಕಡೆಗೆ ಪಸರಿಸುವುದರಿಂದ ಕೆರೆಯ ಏರಿಯು ಅಂದ್ರೆ ಎಂಬ್ಯಾಂಕ್ಮೆಂಟ್ ಸದೃಢವಾಗುತ್ತದೆ. ಆದ್ದರಿಂದ ಜಲಮೂಲದ ದಂಡೆಯಲ್ಲಿ ಗಿಡಗಳನ್ನು ನೆಡುವುದು ಅವಶ್ಯಕವಾಗಿದೆ. ಈ ಗಿಡಗಳನ್ನು ಬೆಳೆಸಿ ಪ್ರದೇಶವನ್ನು ಸದೃಢಗೊಳಿಸುವುದರಿಂದಲೂ ಜಲಮೂಲದಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಬಹುದಾಗಿದೆ. ಜಲಮೂಲದಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣ ಹೆಚ್ಚಳವಾಗುವುದರಿಂದ ಒತ್ತಡ ಅಂದ್ರೆ ಪ್ರೆಷರ್ ಹೆಚ್ಚಾಗ್ತದೆ. ಇದರಿಂದ ಏರಿ ಅಂದ್ರೆ ಎಂಬ್ಯಾಂಕ್ಮೆಂಟ್ ಬಿರುಕು ಕಾಣಿಸಿಕೊಂಡು ಅದು ಒಡೆಯುವಂತ ಸಂಭವ ಇರುತ್ತದೆ. ಅದನ್ನ ಸುಸ್ಥಿಯಲ್ಲಿ ಇಡಬೇಕಾಗ್ತದೆ. ಮತ್ತು ಕೋಡಿ, ವೇಸ್ಟ್ ವೇರ್ ಹಾಗೂ ಗೇಟ್ಗಳನ್ನು ಮೇಲಿಂದ ಮೇಲೆ ಪರೀಕ್ಷಿಸಿ ಒಳ್ಳೆಯ ರೀತಿಯಲ್ಲಿ ಇಡುವುದು ಅತಿ ಅವಶ್ಯಕವಾಗಿದೆ. ಇದರಿಂದಲೂ ಸಹ ಶೇಖರಣೆಯಾಗುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಬಹುದು. ಕೆರೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೇಸ್ಟ್ ವೇರ್ ಅನ್ನು ಡಿಸೈನ್ ಮಾಡುವುದು ಅತಿ ಅವಶ್ಯದ ಇದೆ. ನೀರಂತೂ ನಮಗೆ ಬಹಳ ಮುಖ್ಯವಾದಂತಹದ್ದು, ನೀರು ಬೇಕೇ ಬೇಕು. ಅಂತಹ ಒಂದು ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ನಿಜವಾಗಿ ಹೇಳಬೇಕು ಅಂತಂದ್ರೆ, ಆದರೂ ಕೂಡ ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಉದ್ದೇಶಗಳಾದವ? ಇದು ಜಲಮೂಲಗಳನ್ನು ಸಂರಕ್ಷಿಸುವುದು ಅತಿ ಅವಶ್ಯದ. ಈಗ ಯಾಕೆಂದ್ರೆ ನಾನು ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಆಮೇಲೆ ಹೇಳ್ತೀನಿ. ಆದರೂ ಕೂಡ ಜಗತ್ತು ಸೀಮಿತ ಜಲ ಸಂಪನ್ಮೂಲ ಹೊಂದಿದ. ಪ್ರಸ್ತುತ ತೀವ್ರಗತಿಯ ಜಾಗತಿಕ ಬೆಳವಣಿಗೆಯು ಮುಂದಿನ ಪೀಳಿಗೆಯ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡ್ತದೆ. ಆದ್ದರಿಂದ ಮಾನವ ಜನಾಂಗದ ಬೆಳವಣಿಗೆಗೆ ಜಲದ ಪಾತ್ರ ಅತಿ ಮುಖ್ಯದ. ಪ್ರಸ್ತುತ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿ ಮುಂದಿನ 10 ವರ್ಷಗಳಲ್ಲಿ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿದರೆ ಅವುಗಳ ಪೈಕಿ ಜಲದ ಸಮಸ್ಯೆಯು ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು ಯಾವುದೇ ಅನುಮಾನವಿಲ್ಲ. ಸೊ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಅಂದರೆ ನೀರಿನ ಬೇಡಿಕೆಯು ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಹೆಚ್ಚುತ್ತಿರುವ ಕ್ಷೇತ್ರೀಯ ಬೇಡಿಕೆ ಅಂದ್ರೆ ಡೆವಲಪ್ಮೆಂಟ್, ಜಲ ಸಂಪನ್ಮೂಲದ ಬೇಡಿಕೆ ಮತ್ತು ಪೂರೈಕೆ ನಡುವೆ ಅಂತರ ಹೆಚ್ಚಾಗ್ತದೆ. ಕಲಹ ಮತ್ತು ಪೈಪೋಟಿಗಳಿಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಪ್ರಸ್ತುತ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿ ಈ ಜಲದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾದ್ರೆ ಜಲಮೂಲಗಳ ಸಂರಕ್ಷಣೆ ಅತಿ ಅವಶ್ಯದ. ಪ್ರತಿದಿನ ಬಳಕೆಗೆ ಕೈಗಾರಿಕೆಗಳಿಗೆ ನೀರಾವರಿಗೆ ಅತಿಯಾದ ನೀರಿನ ಅವಶ್ಯಕತೆ ಇದ್ದು ನೀರನ್ನು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯವಿರುತ್ತದೆ. ಅಂದರೆ ಜಲಮೂಲಗಳನ್ನು ಸಂರಕ್ಷಿಸಿದಂತಾಗುತ್ತದೆ. ಇಲ್ಲವಾದಲ್ಲಿ ಪ್ರತಿದಿನ ನಿತ್ಯದ ಬಳಕೆಗೆ ಕೈಗಾರಿಕೆಗಳಿಗೆ ಹಾಗೂ ನೀರಾವರಿಗೆ ನೀರಿನ ಕೊರತೆ ಉಂಟಾಗಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ನೀರಿನ ಕೊರತೆ ಉಂಟಾಗುವುದಕ್ಕೆ ಏನೇನು ಕಾರಣಗಳಾದವು? ನೀರಿನ ಕೊರತೆ ಉಂಟಾಗಲಿಕ್ಕೆ ಅನೇಕ ಕಾರಣಗಳಿದ್ದವು. ಹಳ್ಳಿಗಳಲ್ಲಿ ವಾಸಿಸುವ ನಮ್ಮ ಪೂರ್ವಜರು ನೀರಿಗಾಗಿ ಜಲಮೂಲಗಳ ಆಶ್ರಯವನ್ನು ಪಡೆದುಕೊಂಡಿದ್ದರು. ಕ್ರಮೇಣ ತಾಂತ್ರಿಕ ಬೆಳವಣಿಗೆಯಿಂದ, ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಪ್ರೆಸೆಂಟ್, ಜಲಮೂಲಗಳು ಬತ್ತಿ ವಸತಿ ಗೃಹಗಳು ಮತ್ತು ಅಪಾರ್ಟ್ಮೆಂಟ್ಗಳಾಗಿ ಬದಲಾವಣೆಯಾದವು. ಸ್ವಲ್ಪ ಸ್ವಲ್ಪ ಜಲಮೂಲಗಳಿದ್ರೂ ಅವು ಸಹ ವಿನಾಶದ ಅಂಚಿನಲ್ಲಿರುತ್ತವೆ. ವಿನಾಶದ ಅಂಚಿನಲ್ಲಿದ್ದ ಜಲಮೂಲಗಳಲ್ಲಿ ಲಭ್ಯವಿರುವ ನೀರು ಪೊಲ್ಯೂಷನ್ ಆಗಿ ಕಲುಷಿತಗೊಂಡು ಕುಡಿಯಲಿಕ್ಕೆ ಅಥವಾ ಬಳಸಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ಈ ಕಾರಣಗಳಿಂದ ನೀರಿನ ಕೊರತೆಯನ್ನು ಎದುರಿಸಬೇಕಾಗಿದೆ. ನೀರಿನ ಲಭ್ಯತೆಯು ನಿಗದಿತ ಪ್ರಮಾಣದಲ್ಲಿ ಇದ್ದರೂ ಅಭಿವೃದ್ಧಿ ಹಾಗೂ ಇತರ ಬೆಳವಣಿಗೆಯಿಂದ ನೀರಿನ ಬೇಡಿಕೆಯು ಹೆಚ್ಚಾಗುತ್ತಿರುವುದರಿಂದ ನೀರಿನ ಕೊರತೆಯನ್ನು ಎದುರಿಸಬೇಕಾಗಿದೆ. ಕಾರ್ಖಾನೆ ಹಾಗೂ ಇನ್ನಿತರ ಮೂಲಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಕೆರೆಗಳಿಗೆ ಬಿಡುವುದರಿಂದ ಕೆರೆಯ ನೀರು ಪೊಲ್ಯೂಷನ್ ಆಗುತ್ತದೆ, ಮಲಿನವಾಗುತ್ತದೆ. ಕೆರೆಯಲ್ಲಿರುವ ಜಲಚರಗಳ ಸಂಖ್ಯೆಯೂ ಸಹ ಕಡಿಮೆ ಆಗುತ್ತದೆ. ಇದರಿಂದ ಪರಿಸರಕ್ಕೆ ನೇರವಾಗಿ ಹಾನಿ ಉಂಟಾಗುತ್ತದೆ. ಇದರಿಂದ ಹವಾಮಾನ ವೈಪರೀತ್ಯ, ಕ್ಲೈಮೇಟ್ ಚೇಂಜ್ ನಂತೆ ಉಂಟಾಗುತ್ತದೆ. ಗ್ರಾಮ ಪಟ್ಟಣಗಳಲ್ಲಿ ತ್ಯಾಜ್ಯ ನೀರು, ಚರಂಡಿ ನೀರು ಮತ್ತು ಹಾನಿಕಾರಕ ವಸ್ತುಗಳು ಕೆರೆಯ ನೀರನ್ನು ಸೇರಿ ಜಲ ಮಾಲಿನ್ಯ ಉಂಟು ಮಾಡುತ್ತವೆ. ಇವು ನೀರಿನ ಕೊರತೆಗೆ ಪ್ರಮುಖ ಕಾರಣಗಳಾಗಿವೆ. ಅಡ್ಡಿಯಿಲ್ಲ ಮೊದಲಿಯವರೇ, ಈಗ ಜಲಮೂಲದೊಳಗಿರುವಂತಹ ನೀರು ಅದು ಬಳಸೋದಕ್ಕೆ ಯೋಗ್ಯ ಅದನೋ ಇಲ್ಲೋ ಅನ್ನುವಂಥದ್ದನ್ನು ಹೆಂಗೆ ತಿಳ್ಕೊಳ್ಬೇಕು? ಇದು ಅತಿ ಮುಖ್ಯವಾದ ಪ್ರಶ್ನೆ ಸಾಹೇಬ್ರೆ. ಯಾಕಂದ್ರೆ ಈಗ ಲಭ್ಯ ಇರತಕ್ಕಂಥ ನೀರು ಎಷ್ಟರ ಮಟ್ಟಿಗೆ ಉಪಯೋಗ ಐತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯದ. ಜಲ ಮಾಲಿನ್ಯದ ಮಾನದಂಡಗಳು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗಳ ವರದಿಗಳ ಆಧಾರದ ಮೇಲೆ ವರದಿಗಳನ್ವಯ ಕರ್ನಾಟಕದ ಅನೇಕ ಕೆರೆಗಳ ನೀರು ಬಳಸಲು ಯೋಗ್ಯವಾಗಿರುವುದಿಲ್ಲ. ಕೆರೆ ನೀರಿನಲ್ಲಿ ವಿಷಪೂರಿತ ರಾಸಾಯನಿಕ ವಸ್ತುಗಳು, ಮಲಮೂತ್ರ, ಬ್ಯಾಕ್ಟೀರಿಯಾ ಮತ್ತು ಇನ್ನಿತರ ಹಾನಿಕಾರಕ ಸೂಕ್ಷ್ಮ ಜೀವಾಣುಗಳು ಸೇರಿ ಜೀವಹಾನಿಯನ್ನು ಉಂಟು ಮಾಡುತ್ತವೆ. ಕೆರೆಗಳ ಮಾಲಿನ್ಯದಿಂದಾಗಿ ಕೆರೆಯ ಪರಿಸರದ ವ್ಯವಸ್ಥೆ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತವೆ. ಕೆರೆಯ ಪರಿಸರದ ಮೇಲೆ ಅವಲಂಬಿತವಾಗಿರುವ ಪ್ರಾಣಿ, ಪಕ್ಷಿ ಮತ್ತು ಜಲಚರಗಳು ನಾಶವಾಗುತ್ತವೆ. ಆಧುನಿಕ ಅಭಿವೃದ್ಧಿ ಕಲ್ಪನೆಯ ಅಡಿಯಲ್ಲಿ ಬೃಹತ್ ನಗರಗಳ ನಿರ್ಮಾಣದ ಓಟದಲ್ಲಿ ಅಮೂಲ್ಯವಾದ ಕೆರೆ ಕಟ್ಟೆಗಳು ಮಾಯವಾಗಿ ಕೆರೆಗಳು ಗ್ರಾಮ ಭಾರತದ ಕಲ್ಪ ವೃಕ್ಷಗಳಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತವೆ. ಮೊದಲಿಯವರೇ, ಈಗ ಜಲಮೂಲಗಳು ಅಂತಂದಾಗ ಸಾಕಷ್ಟು ನಾವು ನೋಡ್ತಾ ಇದ್ವಿ, ಕೆರೆ ಇರಬಹುದು, ಬಾವಿ ಇರಬಹುದು, ಹಳ್ಳಗಳಿರಬಹುದು, ಇವುಗಳ ಸಂರಕ್ಷಣೆ ಯಾರ ಜವಾಬ್ದಾರಿ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತದ. ಇಲ್ಲಿ ಈ ಬಗ್ಗೆ ಒಂದು ಸ್ವಲ್ಪ ತಾವು ಹೇಳ್ತೀರಿ? ಸೊ ಈಗ ವಿನಾಶದ ಅಂಚಿನಲ್ಲಿರುವ ಜಲಮೂಲ ಸಂರಕ್ಷಣೆ ಏನೈತಲ್ರಿ, ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯವಾಗಿರ್ತದೆ. ಜಲಮೂಲಗಳ ಸಂರಕ್ಷಣೆ ಸಲುವಾಗಿಯೇ ಕರ್ನಾಟಕ ಸರ್ಕಾರವು ಕನ್ಸರ್ವೇಷನ್ ಆಫ್ ಲೇಕ್ಸ್ ಅಂಡ್ ಪಾಂಡ್ಸ್ ಅಂತ ಪ್ರಾಧಿಕಾರವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಸದರಿ ಪ್ರಾಧಿಕಾರದಿಂದ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ತಾ ಇದ್ದಾರೆ. ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಸಹ ಜಲಮೂಲಗಳ ರಕ್ಷಣೆಗೆ ಕೈ ಜೋಡಿಸುವುದರೊಂದಿಗೆ ಹಣಕಾಸಿನ ನೆರವನ್ನು ಒದಗಿಸುವುದು ಅತಿ ಅವಶ್ಯಕವಾಗಿರುತ್ತದೆ. ಅತಿಯಾದ ನೀರಿನ ಬಳಕೆ, ನಗರೀಕರಣ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಕೆರೆಗಳ ಅತಿಕ್ರಮಣವಾಗಿರುವುದರಿಂದ ಸದರಿ ಜಲಮೂಲಗಳನ್ನು ಸಂರಕ್ಷಿಸುವುದು ಅತಿ ಅವಶ್ಯವಿದ್ದು ನೀರಿನ ಸದ್ಬಳಕೆಯು ಪ್ರಮುಖ ಅಂಶವಾಗಿದೆ. ಜಿಲ್ಲಾಡಳಿತ, ನಗರ ಸ್ಥಳೀಯ ಸಂಸ್ಥೆಗಳು, ಪಟ್ಟಣ ಪಂಚಾಯತಿ ಪ್ರಾಧಿಕಾರಗಳು ನೀರು ಸಂರಕ್ಷಣೆ ಕುರಿತಂತೆ ಮಹತ್ವದ ಪಾತ್ರವನ್ನು ವಹಿಸಬೇಕಾಗುತ್ತದೆ. ಜನರಲ್ಲಿ ನೀರಿನ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಜಲ ಯೋಧರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಹಾಗೂ ಧನ ಸಹಾಯದೊಂದಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅತಿ ಪ್ರಮುಖ ಅಂಶವಾಗಿದೆ. ವಿಶೇಷವಾಗಿ ಕಟ್ಟಡ ಪರವಾನಿಗೆ ಹಾಗೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಸಿಟಿ ಏರಿಯಾದಲ್ಲಿ ವಿಶೇಷವಾಗಿ ಜಾಗೃತಿ ವಹಿಸುವುದು ಅತಿ ಅವಶ್ಯವಿರುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಲಮೂಲಗಳು ಮರೀಚಿಕೆ ಆಗುವ ಎಲ್ಲಾ ಸಾಧ್ಯತೆಗಳಿರುವುದರಿಂದ ಜಲಮೂಲಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಪ್ರತಿಯೊಬ್ಬರ ಕರ್ತವ್ಯ ಅಂತೀರಿ? ಹೌದು ಹೌದು, ಎಲ್ಲರೂ ಕರ್ತವ್ಯ, ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ. ಏನೇನು ಕ್ರಮಗಳನ್ನ ಅನುಸರಿಸಬೇಕಂತೀರಿ ಜಲಮೂಲಗಳ ಸಂರಕ್ಷಣೆ ಆಗಬೇಕು ಅಂತಂದ್ರೆ? ಏನೇನು ಕ್ರಮಗಳಾದವು? ಏನೇನು ಕ್ರಮಗಳಂದರೆ, 1970ರ ದಶಕದವರೆಗೆ ಸಣ್ಣ ಸಣ್ಣ ಜರಿ ಹಾಗೂ ಹಳ್ಳಗಳಲ್ಲಿ ವರ್ಷದ ಉದ್ದಕ್ಕೂ ಯಾವಾಗಲೂ ನೀರು ಹರಿಯುತ್ತಿರುವುದನ್ನು ನಮ್ಮ ಪೂರ್ವಜರು ನೋಡಿದ್ದಾರೆ, ಇವನ್ನು ನಾವು ಕೂಡ ನೋಡಿದ್ದೇವೆ ಹಾಗೂ ಅನುಭವಿಸಿದ್ದಾರೆ. ಅಂತಹ ಹಳ್ಳಗಳನ್ನು ಪೆರಿನಿಯಲ್ ಹಳ್ಳಗಳೆಂದು ಪರಿಗಣಿಸಲಾಗಿರುತ್ತದೆ. 70ರ ದಶಕದವರೆಗೆ ದಟ್ಟವಾದ ಅರಣ್ಯವಿತ್ತು. ಅರಣ್ಯದಲ್ಲಿರುವ ಗಿಡಮರಗಳು ಬೇರು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವಿದ್ದು ಮಣ್ಣಿನಲ್ಲಿ ಶೇಖರಣೆಯಾಗಿ ಬೇರುಗಳಿಂದ ಸಂರಕ್ಷಿಸಲ್ಪಟ್ಟ ನೀರು ಕ್ರಮೇಣವಾಗಿ ಹರಿಯಲು ಪ್ರಾರಂಭಿಸುವುದರಿಂದ ಹಳ್ಳಕೊಳ್ಳಗಳಲ್ಲಿ ಯಾವಾಗಲೂ ನೀರು ಹರಿಯುತ್ತಿರುವುದನ್ನು ಗಮನಿಸಬಹುದಾಗಿದೆ. ಇದನ್ನು ಜಲಮೂಲಗಳ ಸಂರಕ್ಷಣೆ ಎಂದು ಪರಿಗಣಿಸಬಹುದಾಗಿದೆ. ಸದ್ಯದ ಪರಿಸ್ಥಿತಿ ಭಿನ್ನವಾಗಿದೆ, ಏಕೆಂದರೆ ಗಿಡಗಳನ್ನು ಕಟಾವು ಮಾಡುವುದರಿಂದ ಡಿಫಾರೆಸ್ಟೇಷನ್ ಅಂತ ಏನು ಹೇಳ್ತೀವಿ, ನೀರು ಭೂಮಿಯಲ್ಲಿ ಶೇಖರಣೆ ಆಗುವುದಿಲ್ಲ ಹಾಗೂ ಶೇಖರಣೆಯಾದ ನೀರನ್ನು ರಕ್ಷಿಸಲಿಕ್ಕೆ ಬೇರುಗಳು ಇರುವುದಿಲ್ಲ. ಆದ್ದರಿಂದ ನೀರು ರಭಸಾಗಿ ಹರಿದು ಪ್ರವಾಹವನ್ನು ಉಂಟು ಮಾಡುತ್ತದೆ. ಇದರಿಂದ ಮಳೆಗಾಲ ಹೊರತುಪಡಿಸಿ ಉಳಿದ ಅವಧಿಯಲ್ಲಿ ಹಳ್ಳಕೊಳ್ಳಗಳಲ್ಲಿ ನೀರು ಹರಿಯುವುದಿಲ್ಲ ಎಂಬುದನ್ನು ಗಮನಿಸಬಹುದಾಗಿದೆ. ಅರಣ್ಯ ನಾಶ ಮಾಡುವುದನ್ನು ತಡೆಗಟ್ಟುವುದರೊಂದಿಗೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದರಿಂದ ನೀರಿನ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತಗ್ಗಿಸಬಹುದು. ಇದರಿಂದ ಹಳ್ಳಗಳಲ್ಲಿ ಯಾವಾಗಲೂ ನೀರು ಹರಿಯುವುದನ್ನು ಕಾಣಬಹುದು. ಕವಿರತ್ನ ಕಾಳಿದಾಸ ಚಲನಚಿತ್ರವನ್ನು ಪರಿಗಣಿಸುವುದಾದರೆ ಡಾಕ್ಟರ್ ರಾಜ್ಕುಮಾರ್ ತಾನು ನಿಂತಿರುವ ಟೊಂಗೆಯನ್ನು ಕಡೆಯುತ್ತಿರುವ ದೃಶ್ಯವನ್ನು ಗಮನಿಸುವುದಾದರೆ ಆ ಪ್ರಗತಿಯನ್ನು ಆಧಾರವಾಗಿಟ್ಟುಕೊಂಡು ಆಯೋಜಿಸಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳು ಜಲ ರಕ್ಷಣೆಗೆ ಮಾರಕವಾಗಿರುತ್ತವೆ ಮತ್ತು ಪ್ರಸ್ತುತ ಆಯೋಜಿಸಲಾಗುತ್ತಿರುವ ಯೋಜನೆಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಚಲನಚಿತ್ರಕ್ಕೆ ಭಿನ್ನವಾಗಿರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ರೂಪಿಸಲಾಗುವ ಯೋಜನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ರೂಪಿಸುವುದು ಅತಿ ಅವಶ್ಯಕವಾಗಿದೆ. ಈಗ ಅಂತರ್ಜಲವನ್ನು ಹೆಚ್ಚು ಮಾಡುವಂತಹ ಒಂದು ಸಂದರ್ಭ ಅದ. ನಮಗೆ ಅಂತರ್ಜಲದ ಒಂದು ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ, ಬಾವಿ ಕೊರೆದರೂ ಸಹಿತ ನೀರು ಬರ್ತಾ ಇಲ್ಲ, ಬಹಳ ಆಳಕ್ಕೆ ಹೋಗಬೇಕಾಗಿದೆ. ಇಂಥ ಒಂದು ಸಂದರ್ಭದೊಳಗೆ ಅಂತರ್ಜಲ ಹೆಚ್ಚು ಮಾಡಬೇಕು ಅಂತಂದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ಅಂತರ್ಜಲ ಹೆಚ್ಚು ಮಾಡುವುದು ಅತಿ ಮುಖ್ಯವಾದ, ಯಾಕಂದ್ರೆ ಇದು ಬ್ಯಾಂಕ್ನಲ್ಲಿ ನಮ್ದು FD ಇದ್ದಂಗೆ ಸಾಹೇಬ್ರೆ. ಇದು ಅಂತರ್ಜಲವನ್ನು ಹೆಚ್ಚು ಮಾಡುವುದು, ಯಾರು ನೀರು ಅದನ್ನು ಹೆಚ್ಚಾಗಿ ಕದಿಯುವುದಿಲ್ಲ. ಕೆರೆಗಳ ಇದ್ದ ನೀರು ತಗೊಂಡು ಹೋಗಬಹುದು, ಬಟ್ ಅಂತರ್ಜಲ ಯಾವಾಗಿದ್ರೂ ಸೇಫ್ ಆಗಿರ್ತದೆ. ಅದಕ್ಕೆ ಈ ಹೆಚ್ಚಿಸುವ ಸಲುವಾಗಿ ಏನೇನು ಕ್ರಮ ಅಂದ್ರೆ, ಮಳೆ ನೀರು ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ, ಇದರಿಂದ ಅಂತರ್ಜಲ ವೃದ್ಧಿ ಆಗ್ತದೆ. ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬಹುದು. ಹರಿಯುವ ನೀರನ್ನು ತಡೆದು ಭೂಮಿಯಲ್ಲಿ ಇಂಗುವಂತೆ ಮಾಡುವುದಕ್ಕೆ ಮಳೆ ನೀರು ಕೊಯ್ಲು ಎಂದು ಕರೆಯಲಾಗುತ್ತಿದ್ದು, ಇದರಿಂದ ಮಳೆಯಿಂದ ಭೂಮಿಯಲ್ಲಿ ನೀರು ಶೇಖರಣೆಯಾಗಿ ಅಂತರ್ಜಲದ ಮಟ್ಟದಲ್ಲಿ ಏರಿಕೆಯನ್ನು ಕಾಣಬಹುದು. ಮಳೆ ನೀರು ಕೊಯ್ಲು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಾಲಿಸುವುದು ಕಡ್ಡಾಯವಾಗಿದ್ದು, ಈ ದಿಸೆಯಲ್ಲಿ ಗ್ರಾಮ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದು ಅತಿ ಅವಶ್ಯವಾಗಿರುತ್ತದೆ. ನೀರಿನ ಕೊರತೆಯನ್ನು ಸರಿದೂಗಿಸುವುದಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಂತೀರಿ? ಇದು ಅತಿ ಮುಖ್ಯ ಹಾಗೂ ಉತ್ತಮ ಪ್ರಶ್ನೆಯಾಗಿದ್ದು ವೈಜ್ಞಾನಿಕವಾಗಿ ಅಧ್ಯಯನ ಕೈಗೊಂಡು ಪರಿಹಾರವನ್ನು ಕಂಡುಕೊಳ್ಳುವುದು ಪ್ರಮುಖವಾಗಿರುತ್ತದೆ. ಸರ್ಕಾರವು ಜಲಮೂಲಗಳ ರಕ್ಷಣೆಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗುತ್ತದೆ. ಜಲಮೂಲಗಳನ್ನು ಸದೃಢಗೊಳಿಸುವುದು, ಗಿಡಮರಗಳನ್ನು ಬೆಳೆಸುವುದು, ಕಾರ್ಖಾನೆ ಉದ್ದಿಮೆ ಮುಂತಾದವುಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ವೇಸ್ಟ್ ಎನ್ನುತ್ತೇವೆ, ಜಲಮೂಲಗಳು ಸೇರದಂತೆ ತಡೆಗಟ್ಟುವುದು, ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ಉಂಟಾಗುವ ತೊಂದರೆಗಳನ್ನು ಸರಿಪಡಿಸುವುದು, ಕಾವಲುಗಾರರನ್ನು ನೇಮಿಸುವುದು, ಗಿಡದ ಎಲೆಗಳು ಉದುರಿ ಕೆರೆಯಲ್ಲಿ ಸಂಗ್ರಹವಾಗುವುದನ್ನು ತಡೆಗಟ್ಟುವುದು, ಕೆರೆಯ ಬದುವಿನ ಮೇಲೆ ಹುಲ್ಲನ್ನು ಬೆಳೆಸುವುದು, ಜಲಯೋಧರಿಗೆ ಉತ್ತೇಜನ ನೀಡುವುದು, ಜಲಮೂಲಗಳ ಸಂರಕ್ಷಣೆ ಕುರಿತಂತೆ ಜಲಜಾಗೃತಿ ಮೂಡಿಸುವುದು, ಇವಾಪರೇಷನ್ ಲಾಸ್ ಬಾಷ್ಪೀಕರಣ ನಷ್ಟವನ್ನು ಕಡಿಮೆಗೊಳಿಸುವುದು, ವೈಜ್ಞಾನಿಕ ಸಮೀಕ್ಷೆ ಕೈಗೊಳ್ಳುವುದು, ಸೌರ ಫಲಕಗಳನ್ನು ಅಳವಡಿಸುವುದರಿಂದಲೂ ಈ ಇವಾಪರೇಷನ್ ಲಾಸ್ ಅನ್ನು ಕಡಿಮೆಗೊಳಿಸಬಹುದಾಗಿದೆ. ಅಡ್ಡಿಲ್ಲ. ಈಗ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಜನಸಂಖ್ಯೆ ಹೆಚ್ಚಳದಿಂದ ಈ ಸಮಸ್ಯೆ ಇದ್ದಿದ್ದೆ, ಆದರೂ ಕೂಡ ಬೇರೆ ಬೇರೆ ಏನು ಕಾರಣಗಳದಾವ ನೀರಿನ ಬೇಡಿಕೆ ಹೆಚ್ಚಾಗುವುದಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ನೀರಿನ ಬೇಡಿಕೆ ಹೆಚ್ಚಾಗಿ ಜನ ಸ್ಫೋಟ ಪಾಪ್ಯುಲೇಷನ್ ಸ್ಪೋರ್ಟ್ ಅನ್ನೋದು ಕೂಡ ಒಂದು ಮೇನ್ ಕಾರಣ ಆಗ್ತದೆ. ಸೊ ಭಾರತ ದೇಶ ಹಳ್ಳಿಗಳ ದೇಶ, ಗ್ರಾಮೀಣ ಪ್ರದೇಶದ ಜನರು ಕುಡಿಯುವ ನೀರು ದನಕರುಗಳಿಗೆ ಹಾಗೂ ತಮ್ಮ ದಿನನಿತ್ಯದ ಚಟುವಟಿಕೆಗೆ ಹಳ್ಳಿಗಳಲ್ಲಿ ಲಭ್ಯವಿರುವ ಕೆರೆಗಳ ಆಶ್ರಯವನ್ನು ಪಡೆದಿದ್ದರು. ಕೆರೆಗಳು ಪೊಲ್ಯೂಷನ್ ಮಲಿನವಾಗುವುದನ್ನು ತಡೆಗಟ್ಟುತ್ತಿದ್ದರು. ಕಾಲಕ್ರಮೇಣ ಅಭಿವೃದ್ಧಿ ನೆಪದಲ್ಲಿ ಕೆರೆಗಳನ್ನು ಲೇಔಟ್ಗಳಾಗಿ ಪರಿವರ್ತಿಸಿದರು. ಉದಾಹರಣೆಗೆ ಕೊಪ್ಪದಕೆರೆ, ಹಾಲಗೆರೆ, ಕೆಂಪಗೆರೆ, ಎಮ್ಮಿಕೆರೆ, ಹೀಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕೆರೆಗಳಿದ್ದುದನ್ನು ನಾವು ಸತ ನೋಡಲಾಗಿ. ಪ್ರಸ್ತುತ ಕೆಲೆಗೆರೆ, ಉಣಕಲ್ಕೆರೆ, ತೋಳನಕೆರೆ ಹೀಗೆ 3 ಅಥವಾ 4 ಕೆರೆಗಳು ಉಳಿದಿರುತ್ತವೆ. ಅವು ಸಹ ಮಲಿನವಾಗಿದ್ದು ಬಳಸಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ನೀರಾವರಿ ಮತ್ತು ಕೈಗಾರಿಕೆಗಳ ಹೆಚ್ಚಳದಿಂದ ನೀರಿನ ಬೇಡಿಕೆ ಹೆಚ್ಚಾಗಿರುತ್ತದೆ. ಇದು ಭಾರತ ದೇಶದ ಸುಮಾರು 90% ಹಳ್ಳಿಗಳ ಪರಿಸ್ಥಿತಿಯಾಗಿದ್ದು, ಕುಡಿಯುವ ನೀರಿನ ಸಲುವಾಗಿ ನದಿಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಹೀಗೆ ಮಾನವನು ನಿರಂತರವಾಗಿ ಜಲಮೂಲಗಳ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ನೀರಿನ ಬೇಡಿಕೆ ಮತ್ತು ಲಭ್ಯತೆ ಇವುಗಳ ನಡುವೆ ಅಂತರ ಹೆಚ್ಚಾಗುತ್ತಿದ್ದು, ಈಗಲಾದರೂ ಸದ್ಯದ ಧೋರಣೆಯನ್ನು ಬದಲಾಯಿಸಿ ಮುಂದಿನ ದಿನಗಳಲ್ಲಿ ಜಲಕ್ಷಾಮವನ್ನು ತಡೆಗಟ್ಟುವುದು ಅತಿ ಅವಶ್ಯವಿರುತ್ತದೆ. ಅದರ ಪ್ರಯುಕ್ತ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ವೈಜ್ಞಾನಿಕ ರೂಪರೇಷೆಗಳನ್ನು ಅಳವಡಿಸಿಕೊಂಡು ಕಾರ್ಯಗತಗೊಳಿಸುವುದು ಅನಿವಾರ್ಯವಾಗಿದೆ. ನಮ್ಮ ಹಿರಿಯರು ನೀರಿನ ವ್ಯವಸ್ಥೆಯನ್ನು ಹೆಂಗ್ ಮಾಡ್ಕೊಂಡಿದ್ರಂತೀರಿ? ಅವರು ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದರಂತೀರಿ? ನಮ್ಮ ಈ ನೀರಿನ ಭವನ ನಮ್ಮ ಪೂರ್ವಜರು ಹೆಂಗ್ ಮಾಡಿದ್ರೆ ಅಂದ್ರೆ, ಭಾರತವು ಹಳ್ಳಿಗಳ ದೇಶ ಆಗಿದೆ. ಹಳ್ಳಿಗಳಲ್ಲಿ ವಾಸಿಸುವ ನಮ್ಮ ಪೂರ್ವಜರು ಅತಿ ಅವಶ್ಯವಾಗಿರುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ತಾವೇ ಕಂಡುಕೊಂಡಿದ್ರು. ಸ್ವತಃ ಕೆರೆ ಕಟ್ಟೆಗಳನ್ನು ನಿರ್ಮಿಸಿಕೊಂಡಿದ್ರು ಅವರು ತಾವೇ, ಮತ್ತು ಹಳ್ಳ ಕೊಳದಲ್ಲಿ ಸದಾಕಾಲ ನೀರು ಲಭ್ಯ ಇರುವ ಹಾಗೆ ಮರಗಿಡಗಳನ್ನು ಬೆಳೆಸೊಂದಿಗೆ ನಾಲಾ ಟ್ರೈನಿಂಗ್ ಅಂತ ಅನೇಕ ಇತರ ಕಾರ್ಯಚಟುವಟಿಕೆಗಳನ್ನು ಹಾಕೋತಿದ್ರು. ಅಂತ ಜಲ ಸಂರಕ್ಷಣೆ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಂಡಿದ್ರು. ಈಗ ಜಲಮೂಲಗಳ ಸಂರಕ್ಷಣೆ ಬಗ್ಗೆ ತಾವು ಕೆಲವು ಕ್ರಮಗಳನ್ನು ಹೇಳಿದ್ದೀರಿ, ಆದರೂ ಇತರ ಕ್ರಮಗಳು ಏನೇನು ಅದಾವಂತೀರಿ? ಕರ್ನಾಟಕದ ಹೆಚ್ಚಿನ ಕೃಷಿ ಪ್ರದೇಶವು ಮಳೆ ಆಧಾರಿತ ಕೃಷಿ ಪ್ರದೇಶವಾಗಿದ್ದು, ಅಸಮರ್ಪಕ ಹಾಗೂ ಅಕಾಲಿಕ ಮಳೆಗಳಿಂದ ಆಹಾರ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತೈತಿ. ಆಹಾರ ಉತ್ಪಾದನೆ ಹೆಚ್ಚಿಸುವುದು ಪ್ರಮುಖವಾಗಿರುತ್ತದೆ. ಸ್ವಾತಂತ್ರ್ಯದ ನಂತರ ಆಹಾರ ಉತ್ಪಾದನೆಗೆ ಹೆಚ್ಚಿನ ಗಮನ ಹರಿಸಬೇಕಾಗಿರುವುದರಿಂದ ಭಾರತ ಸರ್ಕಾರವು ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡಿ ಅನುಷ್ಠಾನಗೊಳಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಇದರ ಪ್ರಯುಕ್ತ ನೀರಾವರಿಗೆ ಹೆಚ್ಚಿನ ಅಂದರೆ 80% ಪ್ರಮಾಣದ ನೀರು ಬಳಕೆಯಾಗಬಹುದಾಗಿರುವುದರಿಂದ ನೀರಾವರಿಯಲ್ಲಿ ನೀರು ನಿರ್ವಹಣೆಯ ಪಾತ್ರ ಪ್ರಮುಖವಾಗಿರುತ್ತದೆ. ಸಮರ್ಪಕವಾದ ನೀರು ನಿರ್ವಹಣೆಯಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಉಳಿತಾಯ ಮಾಡಬಹುದಾಗಿರುವಂತಹ ಜಲಮೂಲಗಳಿಗೆ ಇದು ರಕ್ಷಣೆಗೆ ಆಧಾರವಾಗಿರುತ್ತದೆ. ಮಳೆಯಾಶ್ರಿತದೊಳಗೆ ಒಂದು ಸಮಸ್ಯೆ ಇತ್ತು ಅಂತಂದ್ರೆ, ನೀರಾವರಿಯೊಳಗೆ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿವಸಗಳಂತೂ ನೀರನ್ನ ಯಾವ ರೀತಿ ನಾವು ಬಳಕೆ ಮಾಡೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಕೆಡುತ್ತದ ಅಥವಾ ಅದನ್ನ ನಿರ್ವಹಣೆ ಮಾಡೋದ್ರೊಳಗೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ನಾವು ವಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಆಗಿರಬಹುದು ಅಥವಾ ಅದನ್ನ ಬಳಸಂತವರಿಗೆ ಸಾಕಷ್ಟು ಪಾಠಗಳು ಆಗಬೇಕಾದಂತಹ ಒಂದು ಸಂದರ್ಭ ಇದೆ. ನೀರಾವರಿಯೊಳಗೆ ಏನೇನು ಸವಾಲುಗಳು ಮತ್ತು ಅದಕ್ಕೆ ಏನೇನು ಪರಿಹಾರಗಳಾದಂತೀರಿ? ನೀರಾವರಿಯಲ್ಲಿ ಅನೇಕ ಸವಾಲುಗಳಿದೆ. ಕರ್ನಾಟಕದ ಹೆಚ್ಚಿನ ಕೃಷಿ ಪ್ರದೇಶವು ಮಳೆ ಆಧಾರಿತ ಕೃಷಿ ಪ್ರದೇಶವಾಗಿದ್ದು, ಅಸಮರ್ಪಕ ಹಾಗೂ ಅಕಾಲಿಕ ಮಳೆಗಳಿಂದ ಆಹಾರದ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತಾ ಇದೆ. ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು ಅತಿ ಅವಶ್ಯ ಆಗಿರುತ್ತದೆ. ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರೊಂದಿಗೆ ನೀರು ಸಂರಕ್ಷಣೆ ಯೋಜನೆಗಳನ್ನು ಜಾರಿಗೊಳಿಸಲು ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. 80ರ ದಶಕದ ನಂತರ ಕರ್ನಾಟಕದಲ್ಲಿ ನೀರಾವರಿ ಜಾಲವನ್ನು ರಚಿಸಿ ನೀರಾವರಿಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ನೀರಾವರಿ ಜಾಲವನ್ನು ರಚಿಸಿದ ನಂತರ ಕಾಲುವೆಯಲ್ಲಿ ನೀರನ್ನು ಹರಿಸಲಾಗಿದ್ದು, ನೀರನ್ನು ಹೇಗೆ ಉಪಯೋಗ ಮಾಡಬೇಕು ಎಂಬುದರ ಕುರಿತಂತೆ ಅಭಿಯಂತರರಾಗಲಿ, ರೈತರಿಗಾಗಲಿ, ಸಾರ್ವಜನಿಕರಿಗಾಗಲಿ ತಿಳುವಳಿಕೆಯನ್ನು ನೀಡಲಾಗಿರುವುದಿಲ್ಲ. ಇದರ ಪ್ರಯುಕ್ತ ನೀರಾವರಿಯ ನೀರು ನಿರ್ವಹಣೆಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗಿವೆ. ಆದ್ದರಿಂದ ಪ್ರಸ್ತುತ ನೀರಾವರಿ ನಿರ್ವಹಣೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅತಿ ಪ್ರಮುಖ ಅಂಶವಾಗಿದೆ. ಅವುಗಳನ್ನು ನಾವು ಒಂದೊಂದಾಗಿ ಪ್ರಮುಖವಾಗಿ ಅವುಗಳನ್ನು ಈ ರೀತಿ ನಾವು ಹೇಳಬಹುದು. ಸವಾಲುಗಳು ಮತ್ತು ಪರಿಹಾರಗಳು, ಇವುಗಳನ್ನು ನಾನು ಮಲಪ್ರಭಾ ಇರಿಗೇಷನ್ ಪ್ರಾಜೆಕ್ಟ್ ಕಮಾಂಡ್ ಏರಿಯಾ ಅನ್ನು ನಾವು ಇದನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಒಂದಷ್ಟು ನಾವು ಕೆಲವೊಂದು ಸಮಸ್ಯೆ ಮತ್ತು ಅವಕರದ ಸೊಲ್ಯೂಷನ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಪೆರ್ಟುಬ್ರೇಷನ್, ಕೆಲವು ಪೆರ್ಟುಬ್ರೇಷನ್ ಅಂದ್ರೆ ತೊಂದರೆ, ಕಾಸಸ್ ಅಂದ್ರೆ ಕಾರಣಗಳು, ಮ್ಯಾಗ್ನಿಟ್ಯೂಡ್ ಅಂದ್ರೆ ಎಷ್ಟು ಪ್ರಮಾಣ, ಫ್ರೀಕ್ವೆನ್ಸಿ ಅಂದ್ರೆ ಯಾವಾಗ ಯಾವಾಗ ಆಗ್ತದೆ, ಆಪ್ಷನ್ಸ್ ಅದನ್ನ ಸೊಲ್ಯೂಷನ್ ಏನು. ಸೊ ಅನ್ಅಥರೈಸ್ಡ್ ಪಂಪಿಂಗ್, ಇದು ಅನ್ಅಥರೈಸ್ಡ್ ಪಂಪಿಂಗ್ ನೀರಾವರಿಯಲ್ಲಿ ಅತಿ ಮುಖ್ಯವಾದ ಸಮಸ್ಯೆ ಆಗಿಬಿಟ್ಟದ. ಮೊದಲು ನಮ್ಮ ಸುಮಾರು 35-40 ವರ್ಷದಿಂದ ನಮ್ಮ ಇಂಜಿನಿಯರ್ ಕೆನಾಲ್ ಕಾಂಟ್ರೂರ್ಸ್ ಅಂತೇಳಿ ಡಿಸೈನ್ ಮಾಡಿದ್ರು. ಈ ಒಂದು ಟೋಪೋಗ್ರಾಫಿ ಜಿಯಾಗ್ರಫಿಗಳಿಗೆ ಅನುಗುಣವಾಗಿ ಕಾಂಟ್ರೂರ್ ಕೆನಾಲ್ ಅನ್ನೇ ಡಿಸೈನ್ ಮಾಡಬೇಕಾಗಿತ್ತು. ಕಾಂಟ್ರೂರ್ ಕೆನಾಲ್ ಡಿಸೈನ್ ಮಾಡಬೇಕಂದ್ರೆ ಒನ್ ಸೈಡ್ ಇರಿಗೇಷನ್ ಇರ್ತದೆ. ಆದ್ರೆ ಏನಾಯ್ತು, ಒನ್ ಸೈಡ್ ಇರಿಗೇಷನ್ ಆಗೋದ್ರಿಂದ ಇನ್ನೊಂದು ಸೈಡ್ ರೈತರಿಗೆ ಅದು ನೀರಿಂದ ವಂಚಿತ ಆದ್ರವ್ರು. ಅದಕ್ಕೆ ಅವ್ರು ಏನ್ ಮಾಡ್ತಿದಾರೆ, ಪಂಪ್ ಸೆಟ್ ಮುಖಾಂತರ ನೀರು ಅದನ್ನ ತಗೋತಿದಾರೆ. ಹೀಗಾಗಿ ನಮ್ಮ ನೀರಾವರಿಗೆ ತೊಂದರೆ ಆಗ್ತಾ ಇದೆ, ಅದು ಇಲ್ಲಿಗಲ್ ಅಂದ್ರೆ ಕಾನೂನು ಬಾಹಿರ ಆಗ್ತದೆ. ಸೊ ಇದನ್ನ ನಾವು ಕಾನೂನು ಬಾಹಿರ ತಪ್ಪಿಸ್ಲಿಕ್ಕೆ ಈಗ 40 ವರ್ಷ ನಾವು ಮಾಡಿದ್ರು ಕೂಡ ಇದರ ಆಧಾರದ ಮೇಲೆ ಏನ್ ಸೊಲ್ಯೂಷನ್ ಹುಡುಕಬೇಕಂದ್ರೆ, ಒಂದು ಅವರಿಗೆ ಶಿಕ್ಷಾ ಮಾಡಬೇಕು, ಶಿಕ್ಷಾ ಮಾಡೋದು ಅಷ್ಟು ಸರಳವಾದ ಮಾತಿಲ್ಲ. ಎರಡನೇದ್ ಏನಂತಂದ್ರೆ ಅದನ್ನ ರೆಗ್ಯುಲರೈಸ್ ಮಾಡಬೇಕು. ರೆಗ್ಯುಲರೈಸ್ ಮಾಡಿ ಪಂಪ್ ಒಂದು ಬಫರ್ ಜೂನ್ ಅಂತ ಕ್ರಿಯೇಟ್ ಮಾಡಿ ರೆಗ್ಯುಲರೈಸ್ ಮಾಡೋದ್ರಿಂದ ಅವರು ಕೂಡ ನೀರನ್ನು ಬಳಸಿ ನೀರಾವರಿಗೆ ಸರಿಯಾದ ಕ್ರಮಗಳನ್ನು ಕೈಕೊಡ್ತಾರೆ ಅಂತ ಹೇಳ್ಬೋದು. ಎರಡನೇದು ಬ್ಲಾಕೇಜ್ ಆಫ್ ಔಟ್ಲೆಟ್ಸ್. ಈ ಕೆನಾಲ್ದಲ್ಲಿ ಔಟ್ಲೆಟ್ ಇರ್ತದೆ, ಡಿಸ್ಟ್ರಿಬ್ಯೂಟರ್ ಅಂತ ಕರಿತೀವಿ, ಅದನ್ನ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿ ನೀರು ಹೆಚ್ಚಿಗೆ ಹರಿದು ಎಂಬ್ಯಾಂಕ್ಮೆಂಟ್ನಲ್ಲಿ ಹೋಗಿ ಎಂಬ್ಯಾಂಕ್ಮೆಂಟ್ ಕೂಡ ಹಾಳು ಮಾಡುವಂತ ಪರಿಸ್ಥಿತಿ ಇರ್ತದೆ. ಸೊ ಈಗ ನಾವು ಅನ್ಅಥರೈಸ್ಡ್ ಪಂಪಿಂಗ್ 30% ನೀರು ಹಾಳಾದ್ರೆ ಇದರಿಂದ 10% ನೀರು ಹಾಳಾಗ್ತದೆ. ಸೊ ಈ ಬ್ಲಾಕೇಜ್ ಆಫ್ ಔಟ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ತಡಿಲಿಕ್ಕೆ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ಈ ಕೆಲಸ ತಗೊಂಡ್ಬಿಟ್ರೆ ಅದನ್ನು ನಿರ್ವಹಣೆ ಮಾಡಬಹುದು. ಆಮೇಲೆ ಸೂಪರ್ ಪ್ಯಾಸೇಜ್ ಮತ್ತು ಅಕ್ವಾಡಕ್ಟ್, ಇವುಗಳ ದುರಸ್ತಿ. ಸೂಪರ್ ಅಕ್ವಾಡಕ್ಟ್ ಅಂದ್ರೇನ, ನಮ್ ಕೆನಾಲ್ ನೀರು ಮ್ಯಾಲ್ ಹರಿತದೆ, ನ್ಯಾಚುರಲ್ ನೀರು ಕೆಳಗೆ ಹರಿತದೆ, ಸೂಪರ್ ಪ್ಯಾಸೇಜು ಅದ್ರ ವಿರುದ್ಧ. ಸೊ ಇವೆಲ್ಲ ಓಲ್ಡ್ ಸ್ಟ್ರಕ್ಚರ್ ಅದಾವ, 35-40 ಇಯರ್ಸ್ ಹಿಂದ್ಗಡೆ ಕಟ್ಟಿದಂತ ಸ್ಟ್ರಕ್ಚರ್ ಇರೋದ್ರಿಂದ ಸೊ ಇವುಗಳನ್ನು ನಾವು ರುಟೀನ್ ಮೇಂಟೆನೆನ್ಸ್ ಆಗಲಿ ಅಥವಾ ಅವನ್ನ ದುರಸ್ತಿಗೊಳಿಸುದು ಅಥವಾ ರೀಕನ್ಸ್ಟ್ರಕ್ಷನ್ ನಾವು ಅದನ್ನು ಸದೃಢಗೊಳಿಸಬಹುದು. ಸೊ ಇದರಿಂದ 1% ವೇಸ್ಟೇಜ್ ಅಂತ ನಾವು ಹೇಳಬಹುದು. ಆಮೇಲೆ ರೈನ್ ವಾಟರ್ ಇನ್ಲೆಟ್, ಇದರಿಂದ ಕೂಡ ನೀರು ಹಾಳಾಗ್ತದೆ, ಒಂದು 5%. ಇದು ಕೆನಾಲ್ಗೆ ಆಬ್ಸ್ಟ್ರಕ್ಷನ್ ಮಾಡ್ತದೆ ಕೆನಾಲ್ ವಾಟರ್ಗೆ. ಇದನ್ನ ಹೆಂಗ್ ನಾವು ತಡೆಗಟ್ಟಬಹುದು ಅಂದ್ರೆ ಪ್ರಾಪರ್ ಡೈವರ್ಷನ್ ಆಫ್ ಸ್ಟ್ರಕ್ಚರ್ಸ್ ಮೇಂಟೈನ್ ಮಾಡಬೇಕಷ್ಟೆ. ಆಮೇಲೆ ಜಂಗಲ್ ಗ್ರೋತ್, ಸಿಲ್ಟ್ ಅಕಾಮಿಡೇಷನ್, ಸ್ಲಿಪ್ ಡರ್ತು. ಸೊ ಇದು ಸಾಮಾನ್ಯವಾದ ನಿರ್ವಹಣೆ ಇದೆ. ಇದು ಲ್ಯಾಕ್ ಆಫ್ ಮೇಂಟೆನೆನ್ಸ್ ಇಂದ ಈ ರೀತಿ ಆಗ್ತದೆ. ಇದರಲ್ಲಿ ಒಂದು 5% ನೀರು ಹೆಚ್ಚಾಗ್ತದೆ. ಸೊ ಇದನ್ನು ಕೂಡ ರೆಗ್ಯುಲರ್ ಮೇಂಟೆನೆನ್ಸ್ ಇಂದ ನಾವು ಇದನ್ನ ಕಡಿಮೆ ಮಾಡಬಹುದು. ಆಮೇಲೆ ಓವರ್ ಫ್ಲೋ ಡ್ಯೂ ಟು ಡ್ಯಾಮೇಜ್ ಆಫ್ ಔಟ್ಲೆಟ್ಸ್, ಔಟ್ಲೆಟ್ ಟು ಡ್ಯಾಮೇಜ್ ಆಗಿ ನೀರು ಓವರ್ ಫ್ಲೋ ಆಗಿ ವೇಸ್ಟ್ ಆಗ್ತದೆ, ಇದು ಯಾರಿಗೆ ಯೂಸ್ ಆಗುದಿಲ್ಲ. ಸೊ ಇದರಿಂದ 1% ಅಂತೇಳಿ ನಾವು ಅಂದಾಜು ಮಾಡಿದೀವಿ ಅದನ್ನ ಪರಿಶೀಲನೆ ಮಾಡಿದಾಗ. ಸೊ ಹೆವಿ ಡಿಸ್ಚಾರ್ಜ್ ಲೀಡಿಂಗ್ ಟು ಬ್ರೀಚಿಂಗ್, ಅದು ಬ್ರೀಚು ಕೂಡ ಆಗ್ತದೆ, ಏನು ಎಂಬ್ಯಾಂಕ್ಮೆಂಟ್. ಅದಕ್ಕೆ ಇದು ಕೂಡ ಈ ಕಲ್ಪ್ರಿಟ್ಸ್ ಯಾರು ಇರ್ತಾರೆ, ಅದನ್ನ ಯಾರು ಆ ರೀತಿ ಬ್ಲಾಕೇಜ್ ಔಟ್ಲೆಟ್ ಮಾಡಿರ್ತಾರೆ ಅವರಿಗೆ ನಾವು ಶಿಕ್ಷೆನೂ ಕೊಡಬೇಕಾಗ್ತದೆ. ಆಮೇಲೆ ಟೆಂಪರರಿ ಬಂಡ್ಸ್, ಈ ಮೇನ್ ಕೆನಾಲ್ದಲ್ಲಿ ಟೆಂಪರರಿ ಬಂಡ್ಸ್ ಗಳನ್ನು ನಿರ್ಮಾಣ ಮಾಡೋದ್ರಿಂದ ಸೊ ನಾವು ಇದನ್ನ ತಡೆಗಟ್ಟಬಹುದು. ಇದರಿಂದ ಒಂದು 5% ನೀರು ಅಂದ್ರೆ ಟೋಟಲ್ ಆಗಿ 60% ನೀರು ವೇಸ್ಟ್ ಆಗ್ತದೆ. ಸೊ ನಾವು ಈ ಫ್ಲೋ ಇರಿಗೇಷನ್ ದಿಂದ ನೀರಾವರಿಯಲ್ಲಿ 30-40% ಮಾತ್ರ ಎಫಿಷಿಯನ್ಸಿ ಬರ್ತದೆ. ಅದರ ಸಂಬಂಧ ಇವನ್ನೆಲ್ಲ ತಡೆಗಟ್ಟೋದ್ರಿಂದ ನಾವು ಇನ್ನೂ ಎಫಿಷಿಯನ್ಸಿ ಹೆಚ್ಚು ಮಾಡೋದ್ರಿಂದ ನೀರಿನ ಸಂರಕ್ಷಣೆ ಆಗ್ತದೆ. ಇದು ಇಂಡೈರೆಕ್ಟ್ಲಿ ಇದು ಜಲಮೂಲಗಳ ಸಂರಕ್ಷಣೆ ಅಂತಾನೆ ಹೇಳಬಹುದು. ಅಡ್ಡಿಲ್ಲ, ಈಗ ನಮ್ಮ ರೈತರ ವಿಷಯಕ್ಕೆ ಬಂದ್ರೆ ಸಾಕಷ್ಟು ರೈತರಿಗೆ ಯಾವ ಬೆಳೆಗಳಿಗೆ ಎಷ್ಟು ಪ್ರಮಾಣದ ನೀರನ್ನ ಬಳಸಬೇಕು ಅನ್ನುವಂತಹ ಒಂದು ಶಿಕ್ಷಣ ಅಥವಾ ನೀರಾವರಿಯನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಶಿಕ್ಷಣ ಕೊಟ್ರೆ ಇಂಥ ಏನು ಲಾಸ್ ಆಗ್ತಾ ಇದ್ದಾವ, ಇಂಥವೇ ವ್ಯರ್ಥ ಆಗಿ ಹೋಗುವಂತಹದ್ದು ಏನಾಗ್ತದ, ಅದು ಕಡಿಮೆ ಆಗಬಹುದು ಅಂತ ಅನಿಸ್ತದ ಹೆಂಗ ಸರ್? ನೀರಾವರಿಗೆ ನಾವು ಶಿಕ್ಷಣ ಕೊಡ್ತಾ ಇದೀವಿ ವಾಲ್ಮಿಯಿಂದ. ಅದು ಶಿಕ್ಷಣ ಕೊಟ್ರೆ ಅದು ನಾವು 100% ಕಡಿಮೆ ಅಂತ ಹೇಳಿಕ್ಕಿಲ್ಲ, ಅದನ್ನು ಲಾಸಸ್ ಅನ್ನು ಕಡಿಮೆ ಮಾಡಬಹುದು. ಮತ್ತು ಸುಮಾರು 80% ನೀರು ನಾವು ನೀರಾವರಿಗೆ ಉಪಯೋಗಿಸ ಮಾಡೋದ್ರಿಂದ ನೀರಾವರಿ ಹೆಚ್ಚು ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಸಮಸ್ಯೆಗಳನ್ನು ಪರಿಹರಿಸಿದ್ರೆ ಬೃಹತ್ ಪ್ರಮಾಣದ ನೀರು ಉಳಿತಾಯ ಆಗ್ತದೆ, ಆ ನೀರಿನ ಕೊರತೆಯನ್ನು ಕಡಿಮೆ ಮಾಡಬಹುದು. ಇದರಿಂದ ಜಲದ ಸಂರಕ್ಷಣೆ ಆಗಿದ್ದು ಜಲಮೂಲ ಸಂರಕ್ಷಣೆಯನ್ನು ಪರಿಗಣಿಸಬೇಕಾದ ಈ ಮೇಲಿನ ಎಲ್ಲ ಅಂಶಗಳನ್ನು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಕಷ್ಟ ಸಾಧ್ಯವಾಗಿದ್ರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವುದು ಮಾತ್ರ ಅತಿ ಅನಿವಾರ್ಯವಾಗಿದೆ. ಆಮೇಲೆ ಇಲ್ಲಿ ಬೆಂಚ್ ಮಾರ್ಕಿಂಗ್ ಅಂತ ಒಂದು ಬರ್ತದೆ ಸಾವಿರ. ಬೆಂಚ್ ಮಾರ್ಕಿಂಗ್ ಅಂತಂದ್ರೆ ಇದು 2002 ಏನ್ ಮಾಡಿದ್ರು, ಈ ನೀರು ಅವಾಗನೇ ನಮ್ಮ ಸೀನಿಯರ್ಸ್ ಎಲ್ಲ ಇದನ್ನ ಏನ್ ಮಾಡಿದ್ರು ಕಂಡುಕೊಂಡಿದ್ರು ಮುಂದೆ ನೀರಿನ ತೊಂದರೆ ಆಗ್ತದಂತ. ಸೊ 2002 ಇದರ ಪ್ರಯುಕ್ತವಾಗಿ ಒಂದು ಬೆಂಚ್ ಮಾರ್ಕಿಂಗ್ ಆಫ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಒಂದು ವರ್ಕ್ಶಾಪ್ ಕೂಡ ಮಾಡಿದ್ರು ಹೈದರಾಬಾದ್ ಅಲ್ಲಿ. 70 ಜನ ಭಾಗವಹಿಸಿದ್ರು, ಎಲ್ಲ ಹೈ ಲೆವೆಲ್ ಡಿಗ್ನಿಟರೀಸ್. ಅದರಲ್ಲಿ ಬೆಂಚ್ ಮಾರ್ಕಿಂಗ್ ಕಂಪಲ್ಸರಿ ಅಂತ ಮಾಡಿದಾರೆ, ನಮ್ಮ ಎಲ್ಲಾ ರಾಜ್ಯಕ್ಕೂ ಮಾಡಿದಾರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಮಾಡಿದಾರೆ. ಈಗ ನಮ್ಮ ಪೋದಾರ್ ಸಾಹೇಬ್ ಬಂದ ಕೂಡಲೇ ನಾವು ಅದನ್ನು ನಮ್ಮ ವಾಲ್ಮಿಯಿಂದ ಬೆಂಚ್ ಮಾರ್ಕ್ ಆಫ್ ಇರಿಗೇಷನ್ ಪ್ರಾಜೆಕ್ಟ್ ವರ್ಕ್ಶಾಪ್ ಕೂಡ ಮಾಡಿದ್ದೀವಿ, ಜನರಿಗೆ ತಿಳುವಳಿಕೆನೂ ಕೊಟ್ಟಿದ್ದೀವಿ, ಇನ್ನೂ ಮುಂದೆ ಮಾಡ್ತಾ ಇದ್ದೀವಿ. ಒಳ್ಳೇದು. ಮೊದಲಿಯವರೇ, ಈಗ ನೀರನ್ನ ಜೀವ ಜಲ ಅಂತೇಳಿ ಪರಿಗಣಿಸುವಂತಹ ಒಂದು ಅಭಿಪ್ರಾಯದೊಳಗ ಅಂದ್ರೆ ಆ ವಿಚಾರದೊಳಗೆ ತಮ್ಮ ಅಭಿಪ್ರಾಯ ಏನಂತೀರಿ? ಇದು ಸಾಹೇಬ್ರೆ ಎಲ್ಲರಿಗೂ ಗೊತ್ತಿದೆ, ನೀರೇನು, ನೀರು ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಎದ್ದ ಕೂಡಲೇ ನೀರು ಬೇಕು. ಕೊನೆಗೆ ನೀರಿಲ್ಲದೆ ಪ್ರಕೃತಿಯಲ್ಲಿ ಯಾವ ಜೀವಿಗಳು ಬದುಕಾಕ ಸಾಧ್ಯ? ಪ್ರತಿಯೊಂದು ಜೀವಿಯ ದೇಹದಲ್ಲಿ ನೀರಿನ ಅಂಶ ಇರ್ತದೆ. ಅಷ್ಟೇ ಅಲ್ಲದೆ ನೀರಿಲ್ಲದೆ ಯಾವುದೇ ವಸ್ತುಗಳನ್ನು ತಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಪ್ರಾಚೀನ ಕಾಲದ ಹರಪ್ಪ ಮೋಂಚದಾರಂತೆ ನಾಗರಿಕ ಅವು ಏನು ಬೆಳೆದವಲ್ಲ, ಅವನು ನದಿ ದಂಡೆ ಮತ್ತು ಕೆರೆಯ ಬದಿಯಲ್ಲೇ ಅವು ಬೆಳವಣಿಗೆ ಆಗ್ಯಾವ. ನಾವು ಈ ನೀರಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲವಾದ್ದರಿಂದ ನಿಸ್ಸಂದೇಹವಾಗಿ ಜೀವನ ಜಲವೆಂದು ಪರಿಗಣಿಸಬಹುದಾಗಿದೆ. ಯಾರಾದರೂ ತಮಗೆ ತಮ್ಮ ವಿಚಾರಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9994974071. ಅತ್ಮೀರೆ ಮದ್ಲಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945947401. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಜಲಮೂಲಗಳ ಸಂರಕ್ಷಣೆ ಇರಬಹುದು ಅಥವಾ ನೀರಿನ ಬಳಕೆ ಬಗ್ಗೆ ತಮ್ಮ ಏನಾದರೂ ಸಂಶಯ ಇದ್ದು ಸಮಸ್ಯೆ ಇದ್ದು ಅಂತಂದ್ರೆ ಅವರಿಗೆ ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ಡಿ ಎಸ್ ಮದ್ಲಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆಗೆ ಜಲಮೂಲಗಳು ಅಂತಂದ್ರೆ ಏನು, ಜಲಮೂಲಗಳ ಸಂರಕ್ಷಣೆಯನ್ನ ಯಾಕೆ ಮಾಡಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಏನು ಅವಶ್ಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನ, ವೈಜ್ಞಾನಿಕವಾದಂತಹ ಒಂದು ವಿಚಾರಗಳನ್ನು ತಾವು ನಮ್ಮ ಎಲ್ಲರ ಮುಂದೆ ಇಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಇದುವರೆಗೆ ಜಲಮೂಲ ಸಂರಕ್ಷಣೆ ಕುರಿತು ವಾಲ್ಮೀ ಸಂಸ್ಥೆಯ ಸಮಾಲೋಚಕರು ಹಾಗೂ ನಿವೃತ್ತ ಅಧೀಕ್ಷಕ ಅಭಿಯಂತರರಾಗಿರುವ ಡಿಎಸ್ ಮದ್ಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಒಲುಮೆ. अरे क्या हुआ अनारकली, तुम रो क्यों रही हो? क्या बताऊँ जहाँपना, सलीम को पुलिस पकड़ कर ले गई। पुलिस? आखिर क्यों? जहाँपना, सलीम ने उपभोक्ता अदालत के फैसलों को नहीं माना। नहीं माना तो उसकी सजा मिलेगी, जरूर मिलेगी। हमारे राज्य में उपभोक्ता अदालत के फैसले को ना मानने वाले को सजा जरूर मिलती है। अगर नहीं माना उपभोक्ता अदालत का फैसला तो जाना पड़ेगा जेल और भरना पड़ेगा जुर्माना। जागो ग्राहक, जागो।